ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030ಕ್ಕೆ ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕರುನಾಡ ಜನತೆಗೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆ. ಎಬಿಎಆರ್ಕೆ ಕಾರ್ಡ್ ಪಡೆಯಲು ಆಧಾರ್ ಕಾರ್ಡ್, ಪಡಿತರ ಚೀಟಿ ಅತ್ಯವಶ್ಯಕ. ಆದರೆ ಎಬಿಎಆರ್ಕೆ ಕಾರ್ಡ್ ಕಡ್ಡಾಯವಲ್ಲ. ಆಧಾರ್ ಕಾರ್ಡ್, ಪಡಿತರ ಚೀಟಿ ನೀಡಿ ಎಬಿಎಆರ್ಕೆ ಯೋಜನೆಯಡಿ ಆರೋಗ್ಯ ಸೌಲಭ್ಯ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು ಕೇವಲ 10%. ರಾಯಚೂರು, ಕೊಪ್ಪಳ ಈ ಜಿಲ್ಲೆಗಳಲ್ಲಿ 25%, ಬಳ್ಳಾರಿ ಜಿಲ್ಲೆ ಒಳಗ 30% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಮಣ್ಣಿನ ಮಗ, ಇದರಲ್ಲಿ ಶ್ರೀಗಂಧ ಬೆಳೆಯಲ್ಲಿನ ಅನುಭವ ಕುರಿತು ರಾಮಚಂದ್ರ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ಇಂಡಿ ತಾಲೂಕ್ ಕಪ್ಪು ನಿಂಬರ್ಗಿಯ ಯುವ ಕೃಷಿಕರಾಗಿರುವಂತಹ ರಾಮಚಂದ್ರ ನೀಲ್ಕಂಠ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ವೃತ್ತಿಯೊಳಗೆ ಶಿಕ್ಷಕರು ಕೂಡ ಹೌದು. ಬಹುತೇಕ ಸಮಯವನ್ನ ಅವರು ಕೃಷಿಯೊಳಗೆ ಕಳೀತಾ ಇದ್ದಾರೆ, ಹೊಲದೊಳಗೆ ಕಳೀತಾ ಇದ್ದಾರೆ, ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ಬಹುಶಃ ನಿಮಗೂ ಕೂಡ ಒಂದು ಪಾಠ ಆಗಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ರಾಮಚಂದ್ರ ಪಾಟೀಲ್ ಅವರೇ, ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಒಕ್ಕಲ್ತನ ಯಾವಾಗಿಂದ ಮಾಡಾಗತ್ತೀರಿ? ನಾವು ಸುಮಾರು ಒಂದು ಬಾಲ್ಯದಿಂದಲೇ ಮಾಡ್ತಾ ಇದೀವಿ ಸರ್. ನಮ್ಮ ತಂದೆ ಪಿತ್ರಾರ್ಜಿತ ಆಸ್ತಿ ಇರೋದ್ರಿಂದ ನಾವು ಬಾಲ್ಯದಿಂದಲೇ ನಾವು ಕೃಷಿ ಒಳಗೆ ಜಮೀನಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್. ಎಷ್ಟು ಜಮೀನು, ಯಾವ ರೀತಿ ನೀವು ಕೃಷಿ ಮಾಡ್ತಾ ಇದ್ದೀರಿ ಹೇಳ್ಬೋದಲ್ಲ? ನಮ್ದು ಟೋಟಲ್ 10 ಎಕರೆ ಜಮೀನ್ ಸರ್. ಅದರಲ್ಲಿ 3 ಎಕರೆ ನೀರಾವರಿ ಇದೆ, ಒಂದು 7 ಎಕರೆ ಒಣ ಬೇಸಾಯ ಇದೆ. ಏನೇನ್ ಬೆಳೀತಾ ಇದ್ದೀರಿ ಸರ್? ಮೊದಲೆಲ್ಲ ದಾಳಂಬ್ರಿ ಬೆಳೀತಾ ಇದ್ವಿ, ಅದು ಅಂಡಮಾನ್ ರೋಗ ಬರೋದ್ರಿಂದ ಅದನ್ನ ನಾವು ದಾಳಂಬ್ರಿನ ಬಿಟ್ಟು ಈಗ ಮತ್ತೆ ಬೇರೆ ಬೇರೆ ತೊಗರೆ, ಮೆಕ್ಕೆಜೋಳ ಈ ರೀತಿ ಮಾಡ್ತಾ ಇದೀವಿ ಸರ್. ಏನ್ ಸಮಸ್ಯೆ ಆಯ್ತು ದಾಳಿಂಬೆ ಒಳಗೆ? ದಾಳಿಂಬೆಯಲ್ಲಿ ಸರ್ ನಮಗದು ಕ್ಯಾ ರೋಗ ಅಂತ ಕರೀತಾರೆ ಸರ್. ಅದು ಸಮಸ್ಯೆ ಆಯ್ತು. ಸ್ವಲ್ಪ ನೀರಿನ ಸಮಸ್ಯೆ ಆಯ್ತು ಸರ್. ನಮ್ಮ ಇಂಡಿ ತಾಲೂಕು ಅಂದ್ರೆ ಬರಗಾಲಕ್ಕೆ ಪ್ರಸಿದ್ಧ, ಹಾಗಾಗಿ ನಮ್ಗೆ ಬೋರ್ವೆಲ್ ಕೊರಿಸಿದ್ರು ಸ್ವಲ್ಪ ನೀರಿನ ಸಮಸ್ಯೆ ಆಗಿ ನಾವು ಕಳ್ಕೊಂಡಿವಿ. ನಿಮ್ಮಲ್ಲಿ ನೀರಾವರಿ ವ್ಯವಸ್ಥೆ ಇಲ್ಲ? ಇದೆ ಸರ್, ಮಳೆ ಆದ್ರೆ ಕೆರೆ ತುಂಬಿದ್ರೆ ನೀರಾವರಿ ವ್ಯವಸ್ಥೆ ಇರ್ತದೆ. ಕೆರೆ ತುಂಬಲಿಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಆಗುತ್ತೆ ಸರ್. ಈಗ ಎಲ್ಲಾದ್ರು ವಿಮಾನದಿಂದ ಪೈಪ್ಲೈನ್ ಮುಖಾಂತರ ನೀರು ಬರ್ತಾ ಇದಾವೆ, ಆದ್ರೆ ಅಷ್ಟು ರೈತರಿಗೆ ಸಿಗ್ತಾ ಇಲ್ಲ ನೀರು. ಎಷ್ಟು ಬೇಕು ಅಷ್ಟು ಸಿಗ್ತಾ ಇಲ್ಲ ಸರ್. ಎಷ್ಟು ಆಗ್ತಾ ಇಲ್ಲ? ನಿಮ್ಮ ಪೂರಾ ಒಂದು 10 ಎಕರೆ ಜಮೀನಿಗೆ ನೀರಾವರಿ ಆಗ್ತಾ ಇಲ್ಲ? ಆಗ್ತಾ ಇಲ್ಲ ಸರ್. ಬಹುತೇಕ ಎಲ್ಲ ಒಣ ಬೇಸಾಯ ಮಾಡ್ತಾ ಇದ್ದಾರೆ. ಈಗ ತಾವು ಏನು ಕೃಷಿ ಮಾಡ್ತಾ ಇದ್ರಿ, ಅದ್ರ ಜೊತೆಗೆ ಶಿಕ್ಷಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಯಾವ ವಿಷಯವನ್ನ ತಾವು ಕೆಲಸ? ನಾನು ದೈಹಿಕ ಶಿಕ್ಷಣ ವಿಷಯವನ್ನು ಹೇಳ್ತೀನಿ. ಹೌದೇನು? ನಿಮ್ಮ ಕೃಷಿಗೆ ಮತ್ತೆ ದೈಹಿಕ ಶಿಕ್ಷಣಕ್ಕೆ ಎರಡು ಬಹಳ ಅವಿನಾಭಾವ ಸಂಬಂಧ ಅಂತ ಹೇಳಿ. ಕೃಷಿ ಒಳಗೆ ತಮಗೆ ಬಾಲ್ಯದಿಂದಲೇ ಆಸಕ್ತಿ ಬಂದದಂದಾಗ? ಹೌದು ಸರ್. ನಿಮ್ಮ ತಂದೆಯವರಿಂದಲೇ ಕಲ್ತಿದ್ದೀವಿ ಸರ್. ಈಗ ಏನ್ ಮಾಡ್ತಾ ಇದ್ದೀರಿ ನೀವು? ಈ ಸದ್ದು ನಾವು ತೊಗರಿ ಹಾಕಿದೀವಿ ಸರ್. ತೊಗರಿ ತಗೊಂಡು ನೆಕ್ಸ್ಟ್ ಮತ್ತೆ ಶೇಂಗಾ ಹಾಕ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ನಿಮ್ಮಲ್ಲಿ ತಾವು ಮಾತಾಡ್ತಾ ಹೇಳಿದ್ರಿ, ಶ್ರೀಗಂಧ ಕೂಡ ಬೆಳೀತಾ ಇದ್ದೀವಿ, ಗಿಡಗಳನ್ನ ನಾವು ಸರ್ಕಾರಕ್ಕೆ ಮಾರಾಟ ಕೂಡ ಮಾಡಿವಿ ಅನ್ನುವಂತ ಮಾತನ್ನ ಹೇಳಿದ್ರಿ, ಇಲಾಖೆಗೆ ಮಾರಾಟ ಮಾಡಿದ್ರಿ ಅಂತ ಹೇಳಿ. ಯಾವ ರೀತಿ ಶ್ರೀಗಂಧ ಬೆಳೆದ್ರಿ ಅನ್ನೋದ್ರ ಬಗ್ಗೆ, ಯಾವಾಗ ಈ ಶ್ರೀಗಂಧದ ಕೃಷಿ ಶುರುವಾಯ್ತು ಅನ್ನೋದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ನಾನು ಶ್ರೀಗಂಧ ಅಂದ ತಕ್ಷಣ ನಾನೊಂದು ಮಾತು ನೆನಪಿಗೆ ಬರ್ತದೆ ಸರ್. ಶ್ರೀಗಂಧ ಹಚ್ಚ್ರಿ ಶ್ರೀಮಂತರಾಗ್ರಿ ಅಂತೇಳಿ ಒಂದು ಗಾದೆ ಇದೆ. ಅದೇ ರೀತಿಯಾಗಿ ನಮ್ಮ ತೋಟದಲ್ಲಿ ನಮ್ಮ ತಂದೆಯವರು ಹಚ್ಚಿದ್ದು, ಅದು ಸ್ವಾಭಾವಿಕವಾಗಿ ಬೆಳೆದಿದ್ದು. ಈಗ ಸುಮಾರು 20-25 ವರ್ಷದ ಮರಗಳಿದ್ದು ಸರ್. ನಮಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು 2005 ಅವಾಗಲೇ, ನನ್ನ ಹೈಸ್ಕೂಲಲ್ಲಿ ಇರುವಾಗಲೇ ಅದ್ರ ಬಗ್ಗೆ ನನಗೆ ಗೊತ್ತಿತ್ತು. ಇದು ಶ್ರೀಗಂಧ ಮರ ನಮ್ಮ ಮೊದಲು ಏನ್ ಮಾಡ್ತಿದ್ರು ಸರ್, ಬರೇ ದೇವ್ರ ಪತ್ರಿಗೆ ಉಪಯೋಗ ಮಾಡ್ತಿದ್ರು, ಪೂಜೆ ಪುನಸ್ಕಾರಕ್ಕೆ ಉಪಯೋಗ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಇದು ಈ ರೀತಿಯಾಗಿದೆ, ಇದು ಗಂಧ ಬರ್ತದೆ, ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವಾಗ ಗೊತ್ತಾದ ತಕ್ಷಣ ನಾವ್ ಏನ್ ಮಾಡಿದ್ವಿ, ಒಂದು ಪತ್ರಿಕೆ ಒಳಗೊಂದು ಪ್ರಕಟ ಆಯ್ತು ಸರ್, ತುಮಕೂರಿನಲ್ಲಿ ಶ್ರೀನಿವಾಸ್ ಅವರು ಶ್ರೀಗಂಧ ಬೆಳೆದಿದ್ದಾರೆ ಅಂತೇಳಿ. ಅವ್ರ ನಂಬರ್ ತಗೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ, ನಮ್ಮ ತೋಟದಲ್ಲಿ ಇದಾವ್ರಿ ಶ್ರೀಗಂಧ, ಇದಕ್ಕೆ ಯಾವ ರೀತಿಯಾಗಿ ನಾವು ಪರಿಹಾರ ಕಂಡ್ಕೋಬೇಕು ಅಂತ ಹೇಳಿ ನಾನು ಕೇಳಿದಾಗ, ಅವ್ರು ನಮ್ಮ ಸಲಹೆ ಸೂಚನೆಯಂತೆ, ಮತ್ತು ಈಗ ಎಲ್ಲರೂ ಶ್ರೀಗಂಧ ಹಚ್ಚಬೇಕು ಶ್ರೀಗಂಧ ಹಚ್ಚಬೇಕು ಅಂತ ಎಲ್ಲರ ಮುಂದೆ ಬಂದಿದ್ದಾರೆ, ಹಚ್ಚಿದವ್ರನ್ನು ಕೂಡ ಸರ್. ಇದರಲ್ಲಿ ಸ್ವಲ್ಪ ತಾಂತ್ರಿಕ ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳ ಜೊತೆ ಈಗ ನಾವು ಶ್ರೀಗಂಧನ ಹಚ್ಚಿದೀವಿ. ಹಚ್ಚಿದ ತಕ್ಷಣ ರಕ್ಷಣೆ ಬಹಳ ಇಂಪಾರ್ಟೆಂಟ್ ಸರ್. ಈಗ ನಿಮ್ಮಲ್ಲಿ ಶ್ರೀಗಂಧ ಬೆಳೆದಿದ್ದು ನಿಮಗೆ ಗೊತ್ತಾಯ್ತಲ್ಲ, ಅದು ಹೆಂಗ್ ಗೊತ್ತಾಯ್ತು ನಿಮಗೆ ಇದೇ ಶ್ರೀಗಂಧ ಐತೆ ಅಂತ ಹೇಳಿ ನೀವು ಕೇಳಿದ್ರಿ? ಅವ್ರು ನಮ್ಮ ತಂದೆಯವ್ರು ಹೇಳ್ತಿದ್ರು ಸರ್, ಪತ್ರೆ ಎಲ್ಲ ಪೂಜೆ ಮಾಡ್ತಿದ್ರಲ್ಲ, ಪೂಜೆಗೆ ಇದು ಶ್ರೀಗಂಧ ತಪ್ಪಲ ಆಯ್ತು ಪತ್ರೆ ಇದು ಅಂತೇಳಿ ಆಗ ಗೊತ್ತಾಯ್ತು ಸರ್. ಮತ್ತದ್ರ ಸಣ್ಣವ್ರಲ್ಲಾದ್ರೆ ಶ್ರೀಗಂಧ ಬೀಜನ ನಾವು ತಿಂತಿದ್ವಿ, ಮೇಲಿಂದೆಲ್ಲ ಕಾಯಿ ತಿಂದ್ರೆ ಒಳಗದು ಚಿಪ್ಪು ಬರ್ತಿತ್ತು, ಅದನ್ನ ಹುಡ್ಕೊಂಡು ತಿಂತಿದ್ವಿ ಸರ್. ಅದು ನಿಮಗೆ ಗೊತ್ತಾದ್ಮೇಲೆ ಅದಕ್ಕೆ ಸಂರಕ್ಷಣೆ ಮಾಡಿದ್ವಿ ಸರ್, ಬಹಳ ಸಂರಕ್ಷಣೆ ಮಾಡಿದ್ವಿ. ಯಾಕಂದ್ರೆ ನಮ್ದು ಗಡಿನಾಡ ಆಗೋದ್ರಿಂದ ಕಳ್ಳರದ್ದು ಬಹಳ ಸಮಸ್ಯೆ ಇತ್ತು, ಅಂತದ್ರಲ್ಲಿ ನಾವು ಅದನ್ನ ರಕ್ಷಣೆ ಮಾಡಿದೀವಿ ಅಂದ್ರೆ ಅದೊಂದು ನಮಗೊಂಥರ ಖುಷಿನೇ. ಹೌದು, ಯಾಕಂತಂದ್ರೆ ಬಹಳ ಬೆಲೆ ಬಾಳುವಂತಹ ಒಂದು ಮರ ಅದು. ಯಾವ ರೀತಿ ಸಂರಕ್ಷಣೆ ಕೊಟ್ರಿ, ಬೆಳೆಸಿದ್ರಿ, ಯಾವ ರೀತಿ ಪೋಷಣೆ ಯಾವ ರೀತಿ ಮಾಡಿದ್ರಿ? ಪೋಷಣೆ ಅಂದಕ್ರೆ ಸರ್, ಅದಕ್ಕೆ ನಾವು ಬೇಲಿ ಎಲ್ಲ ಹಾಕಿದ್ವಿ, ರಾತ್ರಿ ಟೈಮಲ್ಲಿ ಸ್ವಲ್ಪ ಲೈಟ್ ಹಾಕಿ ಇದು ಮಾಡ್ತಿದ್ವಿ, ನಾಯಿ ಸಾಕಿದೀವಿ, ಮತ್ತೆ ನಾವೇ ಒಂದು ಅವಶ್ಯಕತೆ ಬಂದಾಗ ಆ ಗಿಡದ ಹತ್ರನೇ ರಾತ್ರಿ ಹೋಗಿ ಮನ್ಕೊಳ್ಳುವಂತ ವ್ಯವಸ್ಥೆನೂ ಮಾಡ್ತಿದ್ದೀವಿ ಸರ್. ಈ ರೀತಿಯಾಗಿ ನಾವು ಗಿಡಗಳನ್ನ ಸಂರಕ್ಷಣೆ ಮಾಡಿದ್ವಿ. ನನ್ನ ಮದುವೆ ಆದರೂ ಕೂಡ ಅರಿಶಿನ ಮೈಯಲ್ಲಿ ಕೂಡ ನಾನು ಆ ಗಿಡದ ಹತ್ರನೇ ಇದ್ದೆ, ಯಾಕಂದ್ರೆ ಮದುವೆ ಟೈಮಲ್ಲಿ ನಾವು ಬಿಜಿ ಆಗಿಬಿಡ್ತೀವಿ, ಯಾರಾದ್ರೂ ಗಿಡ ಹೊಡ್ಕೊಂಡು ಹೋಗ್ಬಿಡ್ತಾರ ಅಂತ ಹೇಳಿ. ಆ ಟೈಮ್ ನೊಳಗೆ ಒಂದ್ ಸ್ವಲ್ಪ ಲಕ್ಷಣೂ ಕೂಡ ಆಗಂಗಿಲ್ಲ ಆ ಟೈಮ್. ಅಂತ ಸಂದರ್ಭದೊಳಗೆ ಸಹಿತ ನೀವು ಮೈಯೆಲ್ಲ ಕಣ್ಣಾಗಿ ಕಾಯ್ದಿರಿ ಅವನ್ನ ಕಾಯ್ದಿತ್ತೀವಿ ಸರ್. ಸಂರಕ್ಷಣೆ ಅಂತಂದಾಗ ನಿಮಗ ಎಂಥ ಕಷ್ಟಗಳು ಬಂದವು ಅಂತೀರಿ ಅದಕ್ಕೆ? ಈಗ ನೋಡಿ ಸರ್, ಸಂರಕ್ಷಣೆ ಅಂದಾಗ ಸರ್ ಬಹಳ ಕಷ್ಟಗಳಿದಾವ್ರಿ, ಆದ್ರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳನ್ನ ಹೇಳ್ಕೊಳಕ್ ಆಗಂಗಿಲ್ಲ. ಆದ್ರೆ ಸಮಸ್ಯೆಗಳು ಬಂದಾಗ ಮೇನ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಕಳ್ಳರದ್ದು ಬಹಳ ಸಮಸ್ಯೆ ಸರ್. ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿದೆ ಅವ್ರು ಯಾರು ಅಂತ ಹೇಳೋದು ಬೇಡ, ಎಲ್ಲರೂ ಒಂದು ಊರಾಗ ಯಾರು ಗುಟ್ಕಾ ತಿಂತಾರನ್ನು ಗೊತ್ತಿರ್ತದೆ, ಯಾವ ಶೆರೆ ಕುಡಿತಾರನ್ನು ಗೊತ್ತಿರ್ತದೆ, ಯಾವ ಏನ್ ಚಟ ಮಾಡ್ತಾನೆ ಇಸ್ಪೆಟ್ ಆಡ್ತಾನೆ ಗೊತ್ತಿರ್ತದೆ, ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಗೊತ್ತಿರ್ತದೆ. ಆದ್ರೆ ಅದು ಯಾವುದಕ್ಕೆ ಕ್ರಮ ಕೈಗೊಳ್ಳಂಗಿಲ್ಲ ಸರ್. ಆ ಉದ್ದೇಶದಿಂದ ನಾವು ಸ್ವಂತ ರಿಸ್ಕ್ ದಿಂದ ಮಾಡಿದೀವಿ. ಈಗ ಯಾರೇ ಶ್ರೀಗಂಧ ಹಚ್ತಿರಲ್ಲ, ನಾವು ಶ್ರೀಗಂಧ ಹಚ್ಚಿದ್ರೆ ನಿಮ್ಗೆ ಯಾರೇ ಆಗ್ಲಿ ಸೆಕ್ಯೂರಿಟಿ ಕೊಡಲ್ಲ, ನೀವೇ ಸ್ವಂತ ಸೆಕ್ಯೂರಿಟಿ ತಗೋಬೇಕು, ಭದ್ರತೆ ನೀವೇ ಕೊಡಬೇಕು. ನೀವು ಸಿಸಿ ಕ್ಯಾಮ್ರಾ ಹಾಕೋತಿರೋ ಅಥವಾ ನೀವು ಮೈಕ್ರೋಚಿಪ್ ಅಂತ ಹೇಳಿದ್ರು, ಮೈಕ್ರೋಚಿಪ್ ಇನ್ನೂವರೆಗೆ ಬಂದಿಲ್ಲ ಸರ್. ನಾನು ಮರ ವಿಜ್ಞಾನ ಸಂಸ್ಥೆ ಹೋಗಿ ಸಂಪರ್ಕನೂ ಮಾಡಿದೀವಿ, ಅಲ್ಲಿ ಡೆಮೋ ಮಾಡಿದ್ದಾರೆ, ಆದ್ರೆ ರೈತರ ಕೈಗೆ ಇನ್ನೂ ಸಿಕ್ಕಿಲ್ಲ. ರೈತರ ಕೈಗೆ ಸಿಗಬೇಕಾದ್ರೆ ಅದು ಬಹಳ ಇನ್ನೂ ಟೈಮ್ ಹಿಡಿಸ್ತದೆ. ಅಲ್ಲಿ ಅವ್ರೇನಾದ್ರೂ ನಿಮಗೆ ಇದ್ರ ಬಗ್ಗೆ ಹೇಳಿದ್ರೆ ಸರ್, ಯಾವ ರೀತಿ ಚಿಪ್ ಅಳವಡಿಸ್ತಾರೆ ಸರ್, ಅದು ಯಾವಾಗ ಬರಬಹುದು ಅನ್ನೋದ್ರ ಬಗ್ಗೆ? ನನಗೆ 2019 ಹೋಗಿ ಕೇಳಿದಾಗ ನಾನು ಡಾಕ್ಟರ್ ಸೋಮಶೇಖರ್ ಅಂತ ಹೇಳಿದ್ದಾರೆ ಸರ್, ಅವ್ರು ಹೇಳಿದ್ರು ನಿಮ್ಗೆ ಒಂದ್ ವರ್ಷದಲ್ಲಿ ಕೊಡ್ತೀವಿ ಸರ್, ಫಸ್ಟ್ ನಿಮ್ ತೋಟದಲ್ಲಿ ನಾವು ಡೆಮೋ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅದು ಇಲ್ಲಿವರೆಗೂ ಬರಲಿಲ್ಲ, ಯಾವ್ದು ಕೊರೋನಾ ಬಂದ ಕಾಲ ಟೆಕ್ನಿಕಲ್ ಸಮಸ್ಯೆಗೆ ಬಂದಿಲ್ಲ ಅಂತ ಹೇಳ್ತಾರೆ ಫೋನ್ ಹಚ್ಚಿ ಕೇಳಿದ್ರೆ. ಹಿಂಗಾಗಿ ಅದು ರಕ್ಷಣೆ ಶ್ರೀಗಂಧ ಹಚ್ಚಬೇಕಂದ್ರೆ ಒಂದು ಬಹಳ ಆರಾಮಾಗಿ ಬೆಳೀತಕ್ಕಂತ ಒಂದು ಮರ ಸರ್, ಮತ್ತೆ ದೀರ್ಘಕಾಲಕ್ಕೆ ಒಮ್ಮೆ ಆದಾಯ ಸಿಗ್ತಕ್ಕಂಥದ್ದಲ್ಲ, ಟೈಮ್ ಬೇಕಾಗ್ತದೆ, ತಾಳ್ಮೆ ಬೇಕು, ಅದು ಶ್ರೀಗಂಧ ಹಚ್ಬೇಕಂದ್ರೆ ಒಂದು ಪೇಷನ್ಸ್ ಬೇಕು. ಆಗ ನಾನು ಶಾಲೆಯಲ್ಲಿರೋ ಮಕ್ಕಳು ಏನ್ ಹೇಳ್ಬಿಡ್ತೀನಪ್ಪ ಅಂತಂದ್ರೆ, ನೀವು ಮಕ್ಕಳಿಗೆ ನೀವು ಇದ್ರಿ, ನಿಮ್ ಹುಟ್ಟು ಹಬ್ಬಕ್ಕೆ ಒಂದು ಶ್ರೀಗಂಧ ಮರವನ್ನು ಹಚ್ಬಿಡಿ. ಹೆಣ್ಣು ಮಕ್ಕಳಾದ್ರೆ ನಿಮ್ ಮದುವೆ ಬರುವ ವಯಸ್ಸಿನಲ್ಲಿ ಒಂದು ಶ್ರೀಗಂಧ ಮರ ಕಟ್ ಮಾಡ್ಬಿಟ್ಟು ಸಾಕು, ನಿಮ್ ಮದುವೆ ಖರ್ಚು ಹೋಗ್ಬಿಡ್ತಂತೆ. ಮಕ್ಕಳು ಹೆಣ್ಣು ಮಕ್ಕಳಿಗೆ ಹೇಳ್ತೀನಿ, ನಿಮ್ ಹುಟ್ಟು ಹಬ್ಬಕ್ಕೆ ಒಂದು ಶ್ರೀಗಂಧ ಮರ ಹಚ್ಚಿ. ಇಲ್ಲ, ಬಹಳ ಒಳ್ಳೆಯ ವಿಚಾರ ಹೇಳಿದ್ರಿ. ಯಾಕಪ್ಪ ಅಂತಂದ್ರೆ ಇದ್ರ ಜೊತೆಗೆ ಪರಿಸರದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಅದಕ್ಕೆ ಒಂದು ಸಪೋರ್ಟ್ ಮಾಡದಂಗೆ ಆಗ್ತದೆ, ಅದ್ರ ಜೊತೆಗೆ ನಮ್ಮ ಆರ್ಥಿಕತೆಯನ್ನು ಕೂಡ ನಾವು ಸಪೋರ್ಟ್ ಮಾಡದಂಗೆ ಆಗ್ತದೆ. ಆಮೇಲೆ ಶ್ರೀಗಂಧ ಅನ್ನುವಂಥದ್ದು ಏನದಲ್ಲ, ಅದು ಬಹಳ ದಿವ್ಯವಾದಂತಹ ಒಂದು ಮರ. ಅದು ನಮಗೆ ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ಬೇಕಾದಂತಹ ಒಂದು ಮರ. ಶ್ರೀಗಂಧದ ಪರಿಮಳದಿಂದ ನಮ್ಮ ಇಡೀ ವಾತಾವರಣ ಕೂಡ ಸುವಾಸಿತವಾಗುವಂತಹದ್ದು, ಆಮೇಲೆ ಶುದ್ಧ ಆಗುವಂತಹದ್ದನ್ನು ಕೂಡ ನಾವು ನೋಡ್ತಾ ಇದೀವಿ. ಆದ್ರೆ ಅದನ್ನ ಕಾಯುವಂತಹದ್ದೊಂದು ವಿಚಾರ ಏನು ಹೇಳಿದ್ರಲ್ಲ, ಬಹುಶಃ ಅದು ಬಹಳ ಬೆಲೆ ಇಳಿದು ಅಂತೇಳಿ ಅದೇ ಕಾರಣಕ್ಕಾಗಿ ಇವತ್ತು ಬಹಳಷ್ಟು ಕಷ್ಟಪಡಬೇಕಾಗ್ತದೆ ಬೆಳೆಯುವುದಕ್ಕೆ. ಇಂಥ ಒಂದು ಸಂದರ್ಭದೊಳಗೆ ಎಷ್ಟು ವರ್ಷ ನೀವು ಈ ಕಷ್ಟವನ್ನು ಅನುಭವಿಸಿದ್ರಿ? ಈಗ ನೋಡಿ ಸರ್, ನಾನು 2000 ನನಗೆ ಗೊತ್ತಾಗಿದ್ದು 2005 ಹಿಡ್ಕೊಂಡು 2021 ಅಂದ್ರೆ ನಾನು 20 ಕಟ್ ಮಾಡಿದೀವಿ. ಅಂದ್ರೆ ನನಗೆ ಸುಮಾರು 15 ವರ್ಷ ನಾವು ಅದ ಶ್ರೀಗಂಧ ಮರನ ನಾವು ರಕ್ಷಣೆ ಮಾಡಿದೀವಿ ಸರ್. 15 ವರ್ಷದೊಳಗೆ ಏನೇನು ಘಟನೆ ಅದು ಏನಾದರೂ ನಿಮಗೆ ನೆನಪಿದ್ದದ್ದು ಹೇಳಬಹುದಾ? ಸರ್, ಕಳ್ಳರನ್ನು ಹಿಡ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಕೊಯ್ದು ಕೊಟ್ಟದ್ದು ಇದೆ ಸರ್. ಅವ್ರು ನಮ್ಮ ಮೇಲೆ ಹಲ್ಲೆ ಮಾಡಿದ್ದು ಇದೆ. ಅವೆಲ್ಲ ಇಂಥ ಸಮಸ್ಯೆಗಳಾಗಿದೆ ಸರ್. ಕೆಲವೊಂದು ಟೈಮಲ್ಲಿ ಅರಣ್ಯದ ಕಳ್ಳರ ಸಮಸ್ಯೆ ಆಗಿದೆ ಅಂತ ಹೇಳಿ ತಿಳ್ಕೊಂಡು ಅರಣ್ಯ ಇಲಾಖೆ ಕಟ್ ಮಾಡಿ ಪರ್ಮಿಷನ್ ತಗೋಬೇಕಾದ್ರೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಗಳಿದಾವೆ ಸರ್. ಒಂದು RTC ಒಳಗೆ ಎಂಟ್ರಿ ಇರಬೇಕು, ಗ್ರಾಮ ಲೆಕ್ಕಾಧಿಕಾರಿ ಬೆಳೆ ದೃಢೀಕರಣ ಕೊಡಬೇಕು, ಅಥವಾ AC ಅಥವಾ ತಹಸೀಲ್ದಾರ್ ಸಾಹೇಬ್ರು ಅವ್ರ ಕಟಿಂಗ್ ಪರ್ಮಿಷನ್ ಅವ್ರ ಕಡೆಯಿಂದ ಒಪ್ಪಿಗೆ ಪತ್ರ ಬೇಕು, ರಿವಿನ್ಯೂ ಒಪ್ಪಿಗೆ ಪತ್ರ ಬೇಕು. ಇಷ್ಟೆಲ್ಲ ತಗೊಂಡು ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಾಗ ಅವ್ರು ಅವಾಗ ಕಟಿಂಗ್ ಪರ್ಮಿಷನ್ ಕೊಡ್ತಾರೆ. ಈಗ ನಿಮ್ಮಲ್ಲಿ ನಿಮ್ಮ ಹೊಲದೊಳಗೆ ಶ್ರೀಗಂಧದ ಗಿಡ ಅದಾವ ಅಂತ ಹೇಳಿ ಗೊತ್ತಾದ ನಂತರ ಅದನ್ನ ತಾವು ಡಿಪಾರ್ಟ್ಮೆಂಟ್ ಗಮನಕ್ಕೆ ತಂದಿದ್ದೆ ಸರ್. ನಾನು 2005 ನನಗೆ ಗೊತ್ತಾಯ್ತು ಅಂದ ಅವಾಗ ನಾನು ಸ್ವಲ್ಪ ಅದ್ರ ಬಗ್ಗೆ ಚಿಕ್ಕದಿರೋದ್ರಿಂದ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಿಲ್ಲ. 2008 ನಾನು ಕಟಿಂಗ್ ಪರ್ಮಿಷನ್ ಹೋದೆ ಸರ್. ಆಗ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದ್ರ ಬಂದು ಗಿಡದ ಮೆಜರ್ಮೆಂಟ್ ತಗೋತಾರೆ ಸರ್. ಅಂದ್ರೆ ಭೂಮಿಯಿಂದ 1 ಮೀಟರ್ ಅಂತರ ಮೇಲೆ ಮೆಜರ್ಮೆಂಟ್ ತಗೋತಾರೆ, ಅದು 45 ಸೆಂಟಿಮೀಟರ್ ಬಂದ್ರೆ ಅವ್ರು ಕಟಿಂಗ್ ಪರ್ಮಿಷನ್ ಕೊಡ್ತಾರೆ. ಅವಾಗ ಅಷ್ಟು ಗರ್ತ್ ಬರಲಿಲ್ಲ ಸರ್ ಅವ್ರು, ಆ ಬರದೇ ಇದ್ದ ಕಾರಣಕ್ಕಾಗಿ ನಮ್ಗೆ ಕಟಿಂಗ್ ಪರ್ಮಿಷನ್ ಕೊಡಲಿಲ್ಲ. ಮುಂದೆ ನಾನು 2018 ಕೇಳಿದೆ, ಮತ್ತೆ 2018-19 3 ಗಿಡಕ್ಕೆ ಕಟಿಂಗ್ ಪರ್ಮಿಷನ್ ಕೊಟ್ಟರು, ಮತ್ತೆ 2020 2 ಗಿಡಕ್ಕೆ ಕಟಿಂಗ್ ಪರ್ಮಿಷನ್. ಸಾಮಾನ್ಯವಾಗಿ ಎಷ್ಟು ವರ್ಷಗಳ ನಂತರ ಅದು ತಯಾರಾಗ್ತದೆ ಶ್ರೀಗಂಧ ಸರ್? ನೋಡಿ, ನನ್ನ ಬೇರೆ ಬೇರೆಯವ್ರು 12 ಅಂತ ಹೇಳ್ತಾರೆ, 15 ಅಂತ ಹೇಳ್ತಾರೆ, ಎಲ್ಲಾನು ಹೇಳ್ತಾರೆ. ನನ್ನ ವಿಚಾರದ ಪ್ರಕಾರ ಆ ಶ್ರೀಗಂಧದೊಳಗೆ ಅದು ಏನ್ ಒಂದು ಮಡಿ ಅಗಿ ಏನ್ ಹಚ್ತೀವಲ್ಲ, ಆ ಅಗಿ ಆದ ನಂತರ ಏನ್ ಕಾಯಿ ಆಗಕ್ ಸ್ಟಾರ್ಟ್ ಮಾಡ್ತಾರೆ. ಕಾಯಿ ಆಯ್ತು ಅಂದ್ರೆ ಅದ್ರೊಳಗೆ ಒಂದು ಕೂದಲಲ್ಲಿ ಅಷ್ಟು ಗಂಧ ಸ್ಟಾರ್ಟ್ ಆಗ್ತದೆ ಅಂತ ಅರ್ಥ. ಗಂಧ ಸ್ಟಾರ್ಟ್ ಆಯ್ತು ನಮಗೆ 12 ಗಂಧ ಇರ್ತದೆ ಇಲ್ಲ ಅಂತ ಹೇಳಂಗಿಲ್ಲ, ಆದ್ರೆ ನಾವು ಹೇಳಿದಷ್ಟು ಕೆಜಿ ಗಟ್ಟಲೆ ಗಂಧ ಸಿಗಲ್ಲ. ಅದು ನಮಗೆ ಜಾಸ್ತಿನೇ ಗಂಧ ಬೇಕು ಅಂತಂದ್ರೆ ನಾವು ಕಮ್ಮಿ ಅಂದ್ರು ನಾವು 15 ವರ್ಷ 20 ವರ್ಷ 25 ವರ್ಷ ಅದ್ರ ವಯಸ್ಸು ಹೆಚ್ಚಾದಂಗ ಗಂಧ ರೇಟ್ ಜಾಸ್ತಿ ಬರ್ತದೆ, ಕ್ವಾಲಿಟಿ ಚಲೋ ಬರ್ತದೆ, ಗಂಧದ ಎಣ್ಣೆ ಜಾಸ್ತಿ ಸಿಗ್ತದೆ ಸರ್. ಈಗ ಯಾವಾಗ ನಿಮಗೆ ಗಂಧದ ಬಗ್ಗೆ ಗೊತ್ತಾಯ್ತು, ಗಂಧದ ಗಿಡದ ಬಗ್ಗೆ ನಿಮ್ಮಲ್ಲಿ ಇರುವಂತದ್ದು ಗೊತ್ತಾಯ್ತು, ಅದ್ರ ನಂತರ ತಾವು ಗಂಧದ ಗಿಡದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ಏನಾದರೂ ಟ್ರೈನಿಂಗ್ ತಗೊಳ್ಳೋದಕ್ಕೆ ಮಾಹಿತಿ ತಗೊಳ್ಳೋದಕ್ಕೆ ಎಲ್ಲೆಲ್ಲಿ ಹೋಗಿದ್ರಿ, ಏನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಏನ್ ಹೇಳ್ಬೋದ? ಹಾ ಸರ್, ನಾನು ಹೇಳಿದ್ರೆ ಸರ್, ನಾನು ಪತ್ರಿಕೆ ಒಳಗೆ ಪ್ರಕಟ ಆದಾಗ ನಾನು ನೋಡಿ ಅದನ್ನ ನಾನು ತುಮಕೂರಿನ ಶ್ರೀನಿವಾಸ್ ಸರ್ ಜೊತೆ ಮಾತಾಡಿ, ನಮ್ಮ ತೋಟದಲ್ಲಿ ಶ್ರೀಗಂಧ ಇದೆ ಸರ್, ಹಿಂಗಿದೆ, ನೀವು ಹಚ್ಚಿದ್ರಿ, ಅದು ಹೆಂಗೆ ನಾನು ಈಗ ರಕ್ಷಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಇದು ಯಾವ ರೀತಿ ಮಾಡೋದು ಅಂತ ಹೇಳಿದಾಗ ಅವ್ರು ನನಗೆ ಫಸ್ಟ್ ಏನ್ ಹೇಳಿದ್ರು ಸರ್, ನಿಮ್ಮ RTC ಒಳಗೆ ಎಂಟ್ರಿ ಮಾಡಿಸಿ, ನಿಮ್ದೇ ಗಿಡ ಅದ ಅಂತ ಬೇಕಲ್ಲ, ಮಾಲೀಕತ್ವ ಬೇಕು, RTC ಒಳಗೆ ಎಂಟ್ರಿ ಮಾಡಿಸಿದಾಗ ನಮ್ಮ ಗ್ರಾಮ ಲೆಕ್ಕಾಧಿಕಾರಿನ ಕರೆದುಕೊಂಡು ಬಂದು ಅದು RTC ಒಳಗೆ ಎಂಟ್ರಿ ಮಾಡಿಸಿದ್ವಿ ಸರ್. ಅದು ಎಂಟ್ರಿ ಮಾಡಿಸಿ ಮುಂದೆ ಕಟಿಂಗ್ ಪರ್ಮಿಷನ್ ಕೇಳಿದೆ, ಅವಾಗ ನಿಮ್ಗೆ ಗರ್ತ್ ಇಲ್ಲ ಅಂತೇಳಿ ನಾನು ಕಟಿಂಗ್ ಪರ್ಮಿಷನ್ ಕೊಡಲಿಲ್ಲ. ಮುಂದೆ ಅದು ಗರ್ತ್ ಬಂದ ಮೇಲೆ ನಾವು ಕೊಟ್ಟಿದ್ವಿ. ಈಗ ಮೊನ್ನೆ ನಾವು KSDL ದವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿವಿ ಸರ್, ಯಾಕಂದ್ರೆ ಅದು ಗಂಧದ ಫ್ಯಾಕ್ಟ್ರಿ ಅವ್ರದ್ದು ರೇಟ್ ಏನಿದೆ ನೋಡ್ಬೇಕಲ್ಲ, ಒಂದೇ ಮಾರುಕಟ್ಟೆ ಹೆಂಗಂತೇಳಿ ಅಲ್ಲಿ ಕೊಟ್ಟಿದ್ವಿ. ಅವ್ರು ಬಂದ್ರು, ಬಂದು ಮೆಜರ್ಮೆಂಟ್ ಎಲ್ಲ ತಗೊಂಡಾಗ ಒಂದು ಮರ ಏನದ 50 ಸೆಂಟಿಮೀಟರ್ ಗರ್ತ್ ಬಂತು, ಒಂದು 60 ಸೆಂಟಿಮೀಟರ್ ಗರ್ತ್ ಬಂತು, ಒಳ್ಳೆ ಕ್ವಾಲಿಟಿ, ಯಾಕಂದ್ರೆ ಇದು ಸ್ವಾಭಾವಿಕವಾಗಿ ಬೆಳೆದ್ರಿಂದ, ಈಗ ನೀರು ಗೊಬ್ಬರ ಕೊಟ್ಟು ಬೆಳೆಸಿದ್ರಿಂದ ಅಡ್ಡಿಯಿಲ್ಲ. ಈಗ ಸ್ವಾಭಾವಿಕ ಬೆಳೆದಿದ್ದನ್ನ ನೀವು ಪೋಷಣೆ ಮಾಡಿರಬೇಕು, ನೀರ್ ಹಾಕಿದ್ರಿ, ಅದಕ್ಕೆ ಗೊಬ್ಬರ ಹಾಕಿದ್ರಿ, ಇಂಥವೆಲ್ಲ ನೋಡ್ಕೊಂಡು ಹೋದ್ರಿಲ್ಲ ನೋಡಿದೆ ಸರ್. ವಿಜ್ಞಾನಿಗಳು ಯಾರಾದ್ರೂ ನಿಮ್ಮ ಹೊಲಕ್ಕೆ ಭೇಟಿ ಕೊಟ್ರ? ವಿಜ್ಞಾನಿಗಳು ಅಂದಾಗ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾನಿಲಯದೊಳಗೆ ಈಗ ವಾಲ್ಮಿ ಒಳಗೆ ಕೆಲಸ ಮಾಡ್ತಾರೆ ಸರ್. ಅವರು ಮಾರ್ಗದರ್ಶನ, ಮತ್ತೆ ನಮ್ಮ ಅಶೋಕ್ ದಳವಾಯ್ ಸರ್ ಅವರು ಮಾರ್ಗದರ್ಶನ ನಮ್ಗೆ ಕೊಟ್ಟಿದ್ದಾರೆ ಸರ್. ಅವ್ರು ತಗೊಂಡು ಅವ್ರ ಮಾರ್ಗದರ್ಶನ ಪ್ರಕಾರ ನಾವು ಕಾನೂನುಬದ್ಧವಾಗಿ ಮಾಡಿದ್ವಿ. ಈಗ ಗಿಡಗಳು ತಯಾರ ಆಗ್ತಾವ ಕೊಯ್ಲು ಮಾಡೋದಕ್ಕೆ, ಆ ಟೈಮ್ನೊಳಗೆ ಮಾರಾಟ ಮಾಡುವಂತದ್ದಾಗ್ಲಿ ಅಥವಾ ಸಾಗಣೆ ಮಾಡುವಂತದ್ದಾಗ್ಲಿ ಹೆಂಗ್ ಮಾಡ್ತೀರಿ ಅದನ್ನ ಎಲ್ಲಿ? ಈಗ ಗಿಡಗಳು ಬೆಳೆದು ನಿಂತು ಅಂತಂದ್ರೆ ಸರ್, ನಾವು ಫಸ್ಟ್ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೋಷಿಯಲ್ ಮತ್ತು ಪ್ರಾದೇಶಿಕ ಅಂತ ಬರ್ತದೆ, ನಾವು ಪ್ರಾದೇಶಿಕಕ್ಕೆ ಹೋಗಿ ಒಂದು ನಮ್ಮಲ್ಲಿ ಈ ರೀತಿಯಾಗಿ ಬಂದೆ 12 ಫಾರ್ಮ್ ಬರ್ತದೆ, ಆ ಫಾರ್ಮ್ ಅನ್ನ ತುಂಬಿ ನಾವು ಕೊಡಬೇಕಾಗ್ತದೆ ರೈತರು. ಕೊಟ್ಟಾಗ ಅವ್ರು ಬಂದು ನಮ್ಮ ತೋಟಕ್ಕೆ ಬಂದು ಮೆಜರ್ಮೆಂಟ್ ನೋಡ್ತಾರೆ, ಗಿಡಕ್ಕೆಲ್ಲ ನಂಬರ್ ಹಾಕಿ ಹೋಗ್ತಾರೆ, ಇದು ಗರ್ತ್ ಇದೆ ಇಲ್ಲೋ ಅಂತೇಳಿ. ಅವ್ರ ಪ್ರಕಾರ ಬಂದಾಗ ಅಲ್ಲಿ ಏನ್ ಮಾಡ್ತಾರೆ ಸರ್, ಅವ್ರು ರಿಪೋರ್ಟ್ ಅನ್ನ ಮೇಲೆ ACF ಸಾಹೇಬ್ರಿಗೆ ಕಳಿಸ್ತಾರೆ, ಅವ್ರ ACF ಸಾಹೇಬ್ರ DF ವರೆಗೆ ನಮ್ಗೆ ಕಟಿಂಗ್ ಪರ್ಮಿಷನ್ ಕೊಡ್ತಾರೆ ಸರ್. ಕಟಿಂಗ್ ಪರ್ಮಿಷನ್ ಬಂದಾಗ ನಾವು ಕಟ್ ಮಾಡ್ತೀವಿ, ಅವರೇ ಮುಂದೆ ಕೂತು ನಮಗೆ ತೂಕ ಮಾಡ್ತಾರೆ, ತೂಕ ಮಾಡಿ ಅದು ಎಷ್ಟಾಯ್ತು ಅಂತ ಹೇಳಿ ರಿಪೋರ್ಟ್ ಕಳಿಸ್ತಾರೆ. ಆ ರಿಪೋರ್ಟ್ ಮುಖಾಂತರ ನಾವು ಎಲ್ಲಿಂದ ಎಲ್ಲಿಗೆ ಹೋಯ್ತೀವಿ ಅನ್ನೋದು ಹೆದ್ದಾರಿ ಪರ್ಮಿಷನ್ ಕೊಡ್ತಾರೆ. ನಾನು ಕಪ್ಪನಿಂಬ್ರಿಗೆಯಿಂದ ಧಾರವಾಡ ಗಂಧದಕೋಟೆಗೆ ನನಗೆ ಹೆದ್ದಾರಿ ಪರ್ಮಿಷನ್ ಕೊಟ್ಟರು. ನಾವು ಯಾವ ಗಾಡಿ ತಗೋತೀವಿ ಆ ಗಾಡಿಯ ಡ್ರೈವರ್ನದು ಲೈಸೆನ್ಸು ಗಾಡಿ ನಂಬರು ಎಲ್ಲ ತಗೊಂಡು ಕರೆಕ್ಟ್ ಕಾನೂನುಬದ್ಧವಾಗಿ ಪ್ರೊಸೀಜರ್ ಮಾಡ್ತಾರೆ ಸರ್, ನಮಗೆ ಮಾಡಿದ್ದಾರೆ. ಈಗ ಇಲಾಖೆ ಹೇಳ್ತದೆ ಎಲ್ಲ ಎಲ್ಲ ರೈತರು ಯಾರಿಗೆ ಆಸಕ್ತಿ ಇದೆ ಅವರು ಶ್ರೀಗಂಧವನ್ನು ಬೆಳಿಬಹುದು ಅನ್ನುವಂಥ ಮಾತನ್ನೇ ಪರ್ಮಿಷನ್ ಕೂಡ ಕೊಟ್ಟುಬಿಟ್ಟಿದ್ದಾರೆ. ಹೌದಾ? ಈ ಸಂದರ್ಭದೊಳಗೆ ನೀವು ನಿಮ್ಮಲ್ಲಿ ಬೆಳೆದಂಥದ್ದು ನೈಸರ್ಗಿಕವಾಗಿ ಬೆಳೆದಂತಹ ಗಂಧದ ಗಿಡಗಳು, ಆ ನಂತರ ಗಂಧದ ಕೃಷಿ ಮಾಡಬೇಕು ಅಂತ ಏನಾದರೂ ಅನ್ಕೊಂಡು ಬೇರೆ ಗಿಡಗಳನ್ನು ಹಚ್ಚಿದ್ರೆ ಹೆಂಗ ಹಚ್ಬೋದು ಸರ್? ಹಚ್ಬೋದು, ಈ ಪರ್ಮಿಷನ್ ಕೊಟ್ಟಿದ್ದಾರೆ ಗಂಧ ಹಚ್ಬೋದು. ಆದ್ರೆ ಒಂದ್ ಏನಪ್ಪಾ ಅಂತಂದ್ರೆ ತಾವು ಹಚ್ಚಿದ್ರೇನು ಅಂತ ಹೇಳಿ ಕೇಳಿದ್ರೆ, ಈ ಹಚ್ತಾ ಇದೀನಿ ಸರ್, ಮುಂದೆ ಹಚ್ಬೇಕಂತ ಪ್ಲಾನ್ ಮಾಡಿದೀನಿ. ಯಾಕಂದ್ರೆ ಇದ್ರೊಳಗೆ ಕೆಲವೊಂದು ಸಾಧಕ ಬಾಧಕಗಳು ಏನದಾವ ಅದನ್ನ ತಿಳ್ಕೊಂಡೆ ನಾವು ಇದ್ರೊಳಗೆ ಮುಂದೆ ಹೆಜ್ಜೆ ಇಡ್ಬೇಕಂತ ಹೇಳಿ ಮಾಡಿದೀವಿ ಸರ್. ಈ ನನ್ನ ಮಗನ ಹುಟ್ಟು ಹಬ್ಬಕ್ಕೆ ನಾನು 2 ಎಕರೆ ಶ್ರೀಗಂಧ ಮಾಡ್ಬೇಕಂತ ಮಾಡಿದ್ದೀನಿ ಸರ್. ಅಡ್ಡಿ ಇಲ್ಲ, 2 ಎಕರೆ ಅಂತಂದ್ರೆ ಎಷ್ಟು ಕೂಡ್ತಾವ ಅದ್ರೊಳಗೆ? ನಾವು ನೋಡಿ ಸರ್, ಈಗ ನಾವು ಶ್ರೀಗಂಧವನ್ನೇ ನಾವು ಅವಲಂಬನೆ ಮಾಡಿದ್ರೆ ನಾವು ಗಿಡಗಳನ್ನ 10x5 ಮಾಡಬಹುದು. ನಾವು ಇಲ್ಲ, ನಾವು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಇನ್ನೊಂದು ಯಾವ್ದು ಹೆಬ್ಬೆ ಬೆಳೆಸ್ತೀವಿ ಅಥವಾ ನಾವು ದಾಳಿಂಬೆ ಬೆಳೆಸ್ತೀವಿ ಅಂದಾಗ ನಾವು ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿನೇ ತಗೊಂಡು ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನ ನೀವು ತಗೊಂಡಿದ್ದೀರಿ ವಿಶ್ವವಿದ್ಯಾಲಯದಿಂದ ಆಗಲಿ ಅಥವಾ ವಿಶ್ವವಿದ್ಯಾಲಯ ಅರಣ್ಯ ಕಾಲೇಜುಗಳಿಂದಾಗಲಿ ಅಥವಾ ವಿದ್ಯಾನಿಗಳಿಂದಾಗಲಿ? ನಾನು ರೈತರಿಂದನೇ ತಗೊಂಡಿದ್ದೀನಿ. ರೈತರಿಂದ ಜಾಸ್ತಿ ತಗೊಂಡಿದ್ದು ರೈತರಿಂದಲೇ. ಈಗ ನೀವು ನಿಮ್ಮಲ್ಲಿ ಗಂಧದ ಗಿಡಗಳನ್ನ ನೋಡಿದ ನಂತರ ರೈತರ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಆಯ್ತು? ಅವ್ರು ಏನಂತಂದ್ರೆ ಇದಕ್ಕೆ ಅವರು ಇದಕ್ಕೆ ತಯಾರಾದ್ರು ಗಿಡಗಳನ್ನು ಬೆಳಿಬೇಕು ಅಂತ ಹೇಳಿ ಗಂಧವನ್ನು ಹೆಂಗ್ ಬೆಳಿಬೇಕು ಅನ್ನುವಂಥದ್ದು ಕೂಡ ಪ್ರಾಥಮಿಕ ಮಾಹಿತಿ ಇರುವುದಿಲ್ಲ. ಯಾಕಂದ್ರೆ ನೈಸರ್ಗಿಕವಾಗಿ ಬೆಳೆಯುವಂತಹ ಗಂಧ ಅದು, ಅದನ್ನು ನಾವು ಪ್ರಯತ್ನ ಪಟ್ಟು ಬೆಳಿಬೇಕು ಅಂತಂದ್ರೆ ಸಸಿಗಳನ್ನು ತಂದು ನೆಡಬೇಕು, ಇಲ್ಲಂತಂದ್ರೆ ಅದು ಒಂದೇ ಒಂಟಿಯಾಗಿ ಬೆಳೆಯುವಂಥದ್ದಲ್ಲ, ಏನು ಪಕ್ಷಿಗಳಿಂದ ಪ್ರಸಾರ ಆಗಿ ಬೆಳೆಯುವಂಥದ್ದನ್ನು ಬಿಟ್ಟರೆ ಈಗ ನಿಮ್ಮಲ್ಲಿ ಏನು ನೈಸರ್ಗಿಕವಾಗಿ ಬೆಳೆದಲ್ಲ, ಅದೇ ರೀತಿಯಾಗಿ ಎಲ್ಲ ಕಡೆ ನೈಸರ್ಗಿಕವಾಗಿ ಬೆಳೆದಂಥದ್ದು ನಾವು ಬೆಳಿಬೇಕು ಅಂತಂದಾಗ ಅದಕ್ಕೆ ವಿಶೇಷವಾದ ಕಷ್ಟ. ಶ್ರೀಗಂಧ ಬಗ್ಗೆ ಸರ್ ನೋಡಿ, ಅದೊಂದು ಪರಾವಲಂಬಿ ಸಸ್ಯ ಸರ್. ಮೊದಲು ಅದು ಒಂದೇ ಆಹಾರವನ್ನು ತಗೊಂಡ್ತೀನಂಗಿಲ್ಲ, ಅದು ಇನ್ನೊಂದು ಗಿಡಕ್ಕೆ ಆಶ್ರಯ ತಗೊಂಡೇ ಬೆಳಿತಕ್ಕಂಥ, ಅದಕ್ಕೆ ಬೇವಾಗಿರ್ಬೋದು, ಜಾಲಿ ಆಗಿರ್ಬೋದು, ದಾಳಂಬೆ ಆಗಿರ್ಬೋದು, ನಮ್ದು ಯಾವ್ದು ಹಿಪ್ಪು ನೆರಳೆ ಆಗಿರ್ಬೋದು, ಅದ್ರ ಜೊತೆ ಒಂದು ಆಶ್ರಯ ತಗೊಂಡು ಬೆಳಿತಕ್ಕಂಥ ಗಿಡ ಸರ್. ಈಗ ರೈತರು ಎಲ್ಲರೂ ಈಗ ದಾಳಂಬೆಯಲ್ಲಿ ಮಾಡಿದ್ದಾರೆ ಮತ್ತೆ ಹೆಬ್ಬೆಯಲ್ಲಿ ಮಾಡಿದ್ದಾರೆ, ಈಗ ಮಾಡ್ತಾ ಇದ್ದಾರೆ ಸರ್. ಅದು ಪರಾವಲಂಬಿ ಸಸ್ಯ ಇರೋದ್ರಿಂದ ಅದಕ್ಕೊಂದು ಆಶ್ರಯ ಅವಶ್ಯಕ ಬೇಕು ಸರ್. ಅಂದ್ರೆ ನಿಮ್ಮ ನಿಮ್ಮ ಊರಿನ ಸುತ್ತಮುತ್ತಲ ಬೆಳೀತಾ ಇದ್ದಾರೆ ರೈತರು? ಬೆಳೀತಾ ಇದ್ದಾರೆ, ನಮ್ಮೂರಲ್ಲೇ ಬೆಳೀತಾ ಇದ್ದಾರೆ. ಹೌದಾ? ಅವರು ನನ್ನ ತೋಟಕ್ಕೆ ಬಂದು ನೋಡಿ, ಅವರಿಂದ ಮಾಹಿತಿ ನಾನು ತಗೊಂಡಿದ್ದೀನಿ, ನನ್ನಲ್ಲಿರ್ತಕ್ಕಂಥ ಮಾಹಿತಿನೂ ಅವ್ರಿಗೆ ನಾನು. ಎಷ್ಟು ಜನ ಅಂದಾಜು ನಿಮಗೆ ಗೊತ್ತಿರುವ? ನನಗೆ ಒಂದು 5-6 ಜನ ನಮ್ಮ ಊರಲ್ಲೇ ಬೆಳೀತಾ ಇದ್ದಾರೆ. ಎಷ್ಟೆಷ್ಟು ಗಿಡಗಳನ್ನು ಬೆಳೀತಾ ಇದ್ದಾರೆ? ಎಷ್ಟೆಷ್ಟು ಹಚ್ಚ? ಒಂದು 100-250 ಅವ್ರಿಗೆ ಯಾವ ರೀತಿ ಸಾಮರ್ಥ್ಯ ಇದೆ ಆ ರೀತಿ ಮಾಡ್ತಾ ಇದ್ದಾರೆ. ಸರಳವಾಗಿ ಸಸಿಗಳು ಸಿಕ್ಕು ಅವನ್ನ ಅರಣ್ಯ ಇಲಾಖೆದಲ್ಲಿ ಸರ್ ಸಸಿಗಳನ್ನ ಬಹಳ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಕೊಡ್ತಾರೆ ಸರ್. ನಾವು ಹೊರಗಡೆ ಮಾರ್ಕೆಟಿಂಗ್ ಹೋಗ್ಬಿಟ್ರೆ ಈಗ ಬೇರೆ ಕೆಲವೊಬ್ರು ಕಂಪ್ನಿಗಳಿದ್ದಾರೆ, ನಾವು ಸಸಿ ಕೊಡ್ತೀವಿ ಗಂಧ ಸಸಿ ಕೊಡ್ತೀವಿ ಅಂತ ಹೇಳಿ ರೈತರಿಗೆ ವಂಚನೆ ಮಾಡ್ತಕ್ಕಂಥ ಕಂಪ್ನಿಗಳಿದಾವೆ, ಅವ್ರ ಹತ್ರ ನಾನು ದಯಮಾಡಿ ಯಾರ ಹತ್ರ ತಗೋಬೇಡಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾವು ಮೋಸ ಹೋಗ್ತೀವಿ. ಅರಣ್ಯ ಇಲಾಖೆ ಹೋದ್ರೆ 2 ರೂಪಾಯಿ 3 ರೂಪಾಯಿ ಒಂದು ಅಗಿ ಕೊಡ್ತಾರೆ, ತಂದು ಹಚ್ಚಿ. ಕೆಲವು ಹಚ್ಚಬೇಕಾದ್ರೆ ಒಂದು ಸ್ವಲ್ಪ ಇದು ಆಗ್ತಾವ ಅಂದ್ರೆ ಲಾಸ್ ಆಗ್ತಾವ ಸರ್. 100 ಸಸಿ ಹಚ್ಚಿದ್ರೆ ಅಂದ್ರೆ ಒಂದು 25 ಸಸಿಗಳು ಲಾಸ್ ಆಗ್ತಾವ. ಎಲ್ಲಿ ತನಕ ಹಚ್ಚಬಹುದು ಮ್ಯಾಕ್ಸಿಮಮ್, ಗರಿಷ್ಠ ಎಷ್ಟು ಹಚ್ಚಬಹುದು ಅಂತೀರಿ? ಏನ್ ಸರ್ ಗರಿಷ್ಠ ಎಷ್ಟು ಸಸಿಗಳನ್ನು ಹಚ್ಚಬಹುದು ನಾವು ಒಬ್ರು ರೈತರು? ನಮ್ಮ ಲ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೇನು ನಿರ್ಬಂಧ ಇಲ್ಲ? ನಿರ್ಬಂಧ ಎಷ್ಟಾದ್ರೂ ಹಚ್ಚಬಹುದು. ಆದ್ರೆ ರಕ್ಷಣೆ ಇಂಪಾರ್ಟೆಂಟ್ ಸರ್. ನಾನು ಏನ್ ಹೇಳ್ತಿದ್ದೀನಿ ಸರ್, ಯಾರಾದ್ರೂ ನೀವು ತೋಟದಲ್ಲಿ ಮಾಡ್ತಿದ್ರೆ ಅದ್ರ ಮಿಶ್ರ ಕೃಷಿ ಮಾಡಿ. ಯಾಕಂದ್ರೆ ಇದು ಲಾಂಗ್ ಟೈಮ್ ಇರೋದ್ರಿಂದ ಮಿಶ್ರ ಕೃಷಿ ಮಾಡಿ, ಅದ್ರದ್ದು ದಾಳಂಬೆ ಮಾಡಿದ್ರೆ ಬಹಳ ಬೆಸ್ಟ್. ಯಾಕಂದ್ರೆ ದಾಳಂಬೆ ಆದಾಯನೂ ಬರ್ತದೆ ಒಂದು 10 ವರ್ಷ, ಆಮೇಲೆ ನಮ್ಗೆ ಶ್ರೀಗಂಧ ಆದಾಯನೂ ಸಿಗ್ತದೆ. ಬರೋಬ್ಬರಿ, ಈ ಗಿಡಗಳು ಗಿಡ ಮರಗಳು ನಮ್ಮ ಕೃಷಿಗೆ ಒಂದು ಪೂರಕವಾದಂತಾವು, ಅದ್ರ ಜೊತೆ ಬೇರೆ ಬೆಳೆಗಳನ್ನು ಕೂಡ ನಾವು ಬೆಳಿಬೇಕಾಗ್ತದೆ ಸರ್. ನಾವು ಜೀವನ ಸಾಕಾಣಿಕೆ ಮಾಡಿದೀವಿ ಸರ್. ಜೀವನ ಮಾಡಿದ್ದೀವಿ ಸರ್. ನಾನು ತೋಟಗಾರಿಕೆ ಇಲಾಖೆಯಿಂದ ನನಗೆ ಜೀವನ ಪೆಟ್ಟಿಗೆಯನ್ನು ಕೊಟ್ಟಿದ್ದಾರೆ, ಅದನ್ನು ತಂದು ಸಾಕಿದ್ದೀನಿ ಸರ್. ನಾನು ನಮ್ಮ ಮನೆಯವರೆಲ್ಲರೂ ನಾವು ಜೀವನ ತಿಂತಾ ಇದ್ದೀವಿ ಸರ್. ಅಡ್ಡಿ ಇಲ್ಲ. ಎಷ್ಟು ಪೆಟ್ಟಿಗೆಗಳದಾವ ನಿಮ್ಮಲ್ಲಿ? ನಮ್ಮಲ್ಲಿ 4 ಪೆಟ್ಟಿಗೆ ಇದಾವೆ ಸರ್. 4 ಪೆಟ್ಟಿಗೆ? ಹಾಂ ಸರ್. ಎಷ್ಟು ಜೇನುತುಪ್ಪ ಬರ್ತದ? ನಮ್ಮ ಮನೆಯವರು ಎಲ್ಲರೂ ತಿನ್ನುವಷ್ಟು ಆಗಿದೆ. ಹೌದಾ? ಮನೆ ಮಂದಿ ಆರಾಮಿಂದ ಜೇನುತುಪ್ಪ ಸವಿತಾ ಇದ್ದಾರೆ. ಇನ್ನು ಹೆಚ್ಚಿಗೆ ಮಾಡ್ಬೇಕಂತ ಇರಬೇಕಲ್ಲ ನೀವು? ಇದೆ ಸರ್. ಯಾಕಂದ್ರೆ ಇನ್ನು ಹೆಚ್ಚಿಗೆ ಮಾಡೋದ್ರಿಂದ ಏನು ಕೆಲಸ ಇಲ್ಲ ಸರ್. ಅದಕ್ಕೆ ಬರೀ ಜೇನು ಹುಳಗಳನ್ನು ರಕ್ಷಣೆ ಮಾಡಿ ನೀರಿಟ್ಟು ಹಾಕ್ಬಿಟ್ರೆ ಸಾಕು, ತಾನೇ ತಿರುಗಾಡಿ ಬಂದು ಕೆಲಸ ಮಾಡ್ಕೋತಾರೆ. ನಾವು ಒಂದು 6 ಸಾಕಾಣಿಕೆ ಮಾಡಿದ್ವಿ ಅಂದ್ರೆ ಅದಕ್ಕೆ ಪಾಲನೆ ಪೋಷಣೆ ಮಾಡಬೇಕಾಗ್ತದೆ. ಒಂದು ಕೋಳಿ ಸಾಕಾಣಿಕೆ ಮಾಡಿದ್ರು ಪಾಲನೆ ಪೋಷಣೆ ಮಾಡಬೇಕಾಗ್ತದೆ. ಈ ಜೇನು ಸಾಕಾಣಿಕೆ ಮಾಡಿದ್ರೆ ಯಾವುದೇ ರೀತಿ ಪಾಲನೆ ಪೋಷಣೆ ಇಲ್ಲ. ಮೇವು ಹಾಕಂಗಿಲ್ಲ, ಏನು ಹಾಕಂಗಿಲ್ಲ, ಏನಿಲ್ಲ ಸರ್. ಒಂದು 10 ನಿಮಿಷ ಮುಂಜಾನೆ ಎದ್ದು ಸ್ವಲ್ಪ ಎಲ್ಲಾ ಡಬ್ಬಿಗಳನ್ನು ನೋಡ್ಕೊಂಡ್ರೆ ಒಂದು 1/2 ತಾಸು. ನಾವು ಮುಂಜಾನೆ ಎದ್ದು ವಾಕಿಂಗ್ ಹೋಗ್ತೀವಲ್ಲ, ಈಗ ಸಿಟಿಯಲ್ಲಿ ಜನರು ನೋಡ್ಬೇಕು, ನಾಯಿ ಮೇಸಕ್ಕೆ ಹೋಗ್ತಾರೆ, ನಮ್ಗೆ ಬೇಜಾರು ಅನ್ಸುತ್ತೆ. ಅದೇ ಒಂದು ಜೇನು ಸಾಕಾಣಿಕೆ ಮಾಡಿದ್ರೆ ಅದನ್ನು ಜೇನು ಪೆಟ್ಟಿಗೆ ಜೊತೆ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅಡ್ಡಿಲ್ಲ. ಈಗ ನಿಮ್ಮ ಬೆಳೆಗಳ ಮೇಲೆ ಸಹಿತ ಅದು ಪರಿಣಾಮ, ಹೌದು ಸರ್, ಪರಾಗಸ್ಪರ್ಶ ಆಗೋದ್ರಿಂದ ಸೂರ್ಯಕಾಂತಿಯಲ್ಲಿ ಕೂಡ ಬಹಳ ಇಳುವರಿ ಬಂದಿದ್ದನ್ನ ನೋಡಿದೀವಿ, ತೊಗರಿಯಲ್ಲಿ ಬಂದಿದ್ದನ್ನ ನೋಡಿದೀವಿ, ನಮ್ಮಲ್ಲಿ ನೋಡಿದೀವಿ ಸರ್. ಮತ್ತೆ ಈಗ ತೊಗರಿಯಲ್ಲಿ ಒಂದು ಒಂದೇನಾಗ್ತದೆ ಸರ್, ಯಾವುದು ಔಷಧನ ಸ್ಪ್ರೇ ಮಾಡಲ್ಲ ಅಲ್ಲಿ ನಾವು ಜಾಸ್ತಿ ಕಂಡಿದೀವಿ. ಬರೋಬ್ಬರಿ, ಎಲ್ಲಿ ಔಷಧ ಸ್ಪ್ರೇ ಮಾಡಿದಾರೆ ಅಲ್ಲಿ ಜೇನು ಹುಳಗಳನ್ನ ಸಾಯೋದನ್ನ ನೋಡಿದೀವಿ ಸರ್. ಅದು ಕೂಡ ಬಹಳ ದುರಂತ ದುರಂತ ಸರ್. ಅದನ್ನ ನಾವು ಇದು ಮಾಡಿದ್ರೆ ಸ್ವಲ್ಪ ಜೇನು ಹುಳಗಳ ಜೇನು ಸಾಕಾಣಿಕೆ ಸಕ್ಸಸ್ ಆಗುತ್ತೆ ಸರ್. ಜೇನು ಹುಳಗಳು ಇದ್ದು ಅವುಗಳನ್ನ ಸಾಕಣೆ ಮಾಡಬೇಕು ಅಂತಂದ್ರೆ ನಾವು ಕೀಟನಾಶಕ ಸಿಂಪರಣೆ ಕಮ್ಮಿ, ಕಳೆನಾಶಕ ಇಂತ ರಾಸಾಯನಿಕಗಳೇನದವಲ್ಲ ಅವನ್ನು ಬಳಸೋದನ್ನ ಬಿಡಬೇಕು ಬಿಡಬೇಕು ಸರ್. ಅದರಿಂದ ನಮಗೆ ಎರಡು ಮೂರು ಲಾಭಗಳದಾವ. ಜೇನುತುಪ್ಪ ಸಿಗ್ತದೆ, ಅದರ ಜೊತೆಗೆ ನಮ್ಮ ಬೆಳೆಯ ಇಳುವರಿ ಏನದ ಅದು ಹೆಚ್ಚಾಗ್ತದೆ. ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ಶೇಕಡ 30% ಹೆಚ್ಚು ಕಡಿಮೆ ಒಂದ್ ನಾಲ್ಕನೇ ಒಂದು ಭಾಗ ಇಳುವರಿ ಹೆಚ್ಚಾಗ್ತದೆ ಅಂತ ಹೇಳಿ ಅದನ್ನ ನಾವು ಪಡ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಅದನ್ನ ತಾವು ಗಮನಿಸಿದ್ದೀರಿ? ಗಮನಿಸಿರಿ ಗಮನಿಸಿರಿ ಗಮನಿಸಿರಿ. ಮತ್ತೆ ಇದ್ರ ಜೊತೆಗೆ ಏನ್ ಮಾಡ್ತಾ ಇದ್ದೀರಿ ತಾವು? ನಮ್ದು ಆಡುಗಳಿದಾವ ಸರ್. ನಾವು ಕುರುಬ ಜನಾಂಗದವರು ಇರೋದ್ರಿಂದ ನಮ್ಮ ವೃತ್ತಿಯನ್ನೇ ನಾವು ಪೂಜೆ ಗೌರವದಿಂದ ಕಾಯಿಸ್ಕೊಂಡು ನಾವು ಆಡು ಸಾಕಾಣಿಕೆ ಮಾಡ್ತಾ ಇದೀವಿ. ಮತ್ತೆ ಒಂದು ಆ ಹಸುವನ್ನ ಪೂಜೆಗೋಸ್ಕರವಾಗಿ ಅದ್ರ ಸಗಣಿ ಅಥವಾ ಗೋಮೂತ್ರ ನಮಗ್ ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಒಂದು ಆಕಳನ್ನು ಸಾಕಿದೀವಿ. ಅದು ಆಕಳ ಹಾಲನ್ನು ನಮಗೆ ಶುದ್ಧ ಹಾಲನ್ನು ಕೊಡ್ತವೆ. ನಾವು ಒಂದು ಆಕಳನ್ನು ಮಾಡ್ತಾ ಇದೀವಿ ಸರ್. ಈಗ ನೆಕ್ಸ್ಟ್ ಆಡು ಸಾಕಾಣಿಕೆಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅಂತ ಹೇಳಿ ಗುರಿ ಇಟ್ಕೊಂಡು ಜಾನುವಾರು ಮಿಷನ್ ಅಂತ ಹೇಳಿ ಈಗ ಹೊಸ ಸ್ಕೀಮ್ ಮಾಡಿದಾರೆ ಸರ್. ಆ ಸ್ಕೀಮ್ ಅಲ್ಲಿ ಯಾರು ಇಂಟ್ರೆಸ್ಟ್ ಇರತಕ್ಕಂತ ರೈತರು ನೀವು ಹಾಕಬಹುದು ಅಂತಂದ ಅಪ್ಲಿಕೇಶನ್ ಹಾಕಿದ್ರು ಸರ್. ನಾನು ಹಾಕಿದೀನಿ, ಒಂದು 100 ಆಡ ಮಾಡ್ಬೇಕು ಅಂತ ಹೇಳಿ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿದೀನಿ. ಅದ್ರೊಳಗೆ ನಾನು 10,70,000 ರೂಪಾಯಿ ಎಸ್ಟಿಮೇಟ್ ಮಾಡಿದೀನಿ. ಮಾಡಿ ಈಗ ನಾವು ಆಡು ಸಾಕಾಣಿಕೆ ಮಾಡ್ಬೇಕಂತ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತೇಳಿ ಮಾಡ್ತಾ ಇದ್ದೀನಿ. ಅಡ್ಡಿಲ್ಲ, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ, ಮತ್ತೆ ಒಳ್ಳೆ ಅನುಭವಗಳನ್ನ ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದೀರಿ. ತಾವು ಶಿಕ್ಷಕರಾಗಿರೋದ್ರಿಂದ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಬೆಳೆಸುವಂತದ್ದಾಗ್ಲಿ, ಗಿಡ ಮರಗಳನ್ನು ಹಚ್ಚುವಂತ ಒಂದು ವಿಷಯದೊಳಗೆ ತಾವು ಮಕ್ಕಳಿಗೆ ಯಾವ ರೀತಿಯಾದಂತಹ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಸರ್? ಶಿಕ್ಷಕ ಯಾಕಂದ್ರೆ ಅವರನ್ನ ನಾವು ತಯಾರು ಮಾಡಬೇಕಾಗಿದೆ, ಅವರಲ್ಲಿ ಪರಿಸರ ಪ್ರಜ್ಞೆ ಬೆಳೆಸಬೇಕಾಗಿದೆ. ಈಗ ಮಕ್ಕಳಲ್ಲಿ ವಿಷಯಕ್ಕೆ ಬಂದಾಗ ಸರ್, ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಪರಿಸರ ಅವಶ್ಯಕತೆ. ನಮ್ಮ ಶಾಲೆ ಗ್ರೌಂಡ್ ಅಲ್ಲಿ ಕೂಡ ನಮ್ಮ ಶಾಲೆ ಸ್ವಚ್ಛತೆ ಹಿಡ್ಕೊಂಡು ನಾನೊಬ್ಬ ದೈಹಿಕ ಶಿಕ್ಷಕನಾಗಿ ಇಡೀ ಶಾಲೆಯ ಗ್ರೌಂಡ್ ಅನ್ನು ಸ್ವಚ್ಛತೆ ಹಿಡ್ಕೊಂಡು ಮಕ್ಕಳಲ್ಲಿ ಪರಿಸರ ಕಾಳಜಿ ಬೆಳೆಸುವ ಜೊತೆಗೆ ಗಿಡ ಮರಗಳಿಗೆ ನೀರು ಉಣಿಸುವುದು ಮತ್ತು ತರಕಾರಿ ಬೆಳೆಯುವುದು ಕೂಡ ಮಾರ್ಗದರ್ಶನ ನಾವು ಕೊಟ್ಟಿದ್ವಿ. ಎಷ್ಟೋ ಮಕ್ಕಳು ತಮ್ಮ ತೋಟದಲ್ಲಿ ಮಾಡ್ತಾನೂ ಇದ್ದಾರೆ ಸರ್. ಅದ್ರ ಜೊತೆಗೆ ಒಂದು ಸಸಿಯನ್ನು ನಾವು ಈಗ ಹಚ್ಚಿದೀವಿ ಅಂತಂದ್ರೆ ಅದರಿಂದ ನಮ್ಗೆ ಎಷ್ಟು ಆಕ್ಸಿಜನ್ ಸಿಗ್ತದೆ. ಹೌದು, ಅದು ನಾವು ಅಷ್ಟೇ ಇಲ್ಲ, ನಾವು ಈ ಸದ್ ಕೊರೋನಾ ಅಂತ ಸಂದರ್ಭದಲ್ಲಿ ಒಂದು ಆಕ್ಸಿಜನ್ ಎಷ್ಟು ದುಡ್ಡು ಕೊಟ್ಟಿದ್ವಿ ಸರ್. ಆಕ್ಸಿಜನ್ ಸಿಗ್ಲಿಲ್ಲ, ಈಗ ಅದೇ ನಾವು ಒಂದು ಮರ ಹಚ್ಚಿದೀವಿ, ನಮ್ಮ ಶಾಲೆಯಲ್ಲಿ ಒಂದು 100 ಮಕ್ಕಳಿದ್ರೆ 100 ಮರ ಹಚ್ಚಿದ್ರೆ ನಮ್ಗೆ ಎಷ್ಟು ಆಕ್ಸಿಜನ್ ಸಿಗ್ತದೆ. ಅದೇ ಒಂದು ಉದ್ದೇಶ ಇಟ್ಕೊಂಡು ಆ ಬರೇ ಬೇರೆ ಮರದ ಜೊತೆಗೆ ಮಕ್ಕಳಲ್ಲಿ ನಾವು ಶ್ರೀಗಂಧನ ಹಚ್ಚಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಿಮ್ಮ ಆರ್ಥಿಕ ಅನುಕೂಲ ಹೆಚ್ಚಾಗ್ತ ಅನ್ನೋ ಉದ್ದೇಶದಿಂದ ನಾವು ಶ್ರೀಗಂಧ ಹಚ್ಚಿಯಪ್ಪ, ನಿಮ್ಮ ಹುಟ್ಟುಹಬ್ಬಕ್ಕೆ ಹಚ್ಚಿ, ಈ ಶ್ರೀಗಂಧ ನಾನು ಹುಟ್ಟುಹಬ್ಬಕ್ಕೆ ಹಚ್ಚಿದ್ದೀನಿ ಅನ್ನೋ ಉದ್ದೇಶದಿಂದ ಆ ಮರವನ್ನು ನಾವು ಪಾಲನೆ ಪೋಷಣೆ ಮಾಡ್ತಾನ ಅವನು. ಆ ಉದ್ದೇಶದಿಂದ ನಾವು ಶ್ರೀಗಂಧ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದೀವಿ ಸರ್. ಅವ್ರಿಗೆ ಮಕ್ಕಳಿಗೂ ಶ್ರೀಗಂಧ ಹಚ್ಚಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನು ಹುಟ್ಟುಹಬ್ಬಕ್ಕೆ ಶ್ರೀಗಂಧ ಹಚ್ಚುವಂತದ್ದು ಒಂದು ಪರಿಪಾಠ ಬೆಳೆಸುವಂತ ಒಂದು ವಿಚಾರ ಏನಾರೇ ಅದ ತಮಗೆ? ಹಾ ಇದೆ ಸರ್, ನನ್ನ ಮಗುವಿಗೆ ಹುಟ್ಟುಹಬ್ಬಕ್ಕೆ ನಾನು ಶ್ರೀಗಂಧ ಹಚ್ಚಬೇಕು ಅಂತ ಒಂದು ಇದೆ ಸರ್. ಅದ್ರ ಉದ್ದೇಶದ ಜೊತೆ ನಿಮ್ಮ ಆಕಾಶವಾಣಿಯಲ್ಲೂ ಕೂಡ ನೀವು ನಮ್ಗೆ ಅವಕಾಶ ಮಾಡಿ ಕೊಟ್ರಿ ಅಂತಂದ್ರೆ ನಿಮ್ಮಲ್ಲಿನೂ ಕೂಡ ಒಂದು ಶ್ರೀಗಂಧ ಮರವನ್ನು ನಾನು ಹಚ್ಚುವಂತ ವ್ಯವಸ್ಥೆ ಮಾಡ್ತೀನಿ. ಬಹಳ ಸಂತೋಷ, ನಾವು ಇದಕ್ಕೆ ತಮಗೆ ಬೇಕಾದ ಸಹಕಾರ ಕೊಡ್ತೀವಿ, ನಾವು ಕೂಡ ಹಚ್ಚುವಂತ ಒಂದು ಕೆಲಸದೊಳಗೆ ಭಾಗಿಯಾಗ್ತೀವಿ. ಸಂತೋಷದಿಂದ ಈ ಕೆಲಸವನ್ನ ನಾವು ನೀವು ಕೂಡ ಮಾಡೋಣ ಅಂತ. ಒಳ್ಳೇದು. ರಾಮಚಂದ್ರ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾಂ ಸರ್, 9 7 4 0 6 7 5 0 0 9. ಆತ್ಮೀಯರೇ, ಈಗೇನು ರಾಮಚಂದ್ರ ಅವರು ತಮ್ಮ ನಂಬರ್ ಅನ್ನ ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9 7 4 0 6 7 5 0 0 9 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ರಾಮಚಂದ್ರ ಅವರ ಅನುಭವಗಳನ್ನ ತಾವು ತಗೊಳ್ಬಹುದು. ಒಳ್ಳೇದು ರಾಮಚಂದ್ರ ಪಾಟೀಲ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಮಿತ್ರರ ಜೊತೆಗೆ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಶ್ರೀಗಂಧ ಯಾವ ರೀತಿ ತಾವು ತಮ್ಮ ಹೊಲದೊಳಗ ಸಂರಕ್ಷಣೆ ಮಾಡಿದ್ದೀರಿ, ಅದರಿಂದ ಏನೇನು ಲಾಭ ಆಗ್ತಾವ ಅನ್ನೋದ್ರ ಬಗ್ಗೆ, ಮತ್ತೆ ಅದರಿಂದ ಪಟ್ಟಂತಹ ಕಷ್ಟಗಳು ಕೂಡ ಬಹಳ ಮುಖ್ಯವಾದಂತಹವು, ಅವುಗಳನ್ನು ಕೂಡ ನಾವು ಎದುರಿಸಬೇಕಾಗ್ತದೆ. ಈ ವಿಚಾರಗಳನ್ನೆಲ್ಲ ತಾವು ನಮ್ಮ ಎಲ್ಲ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಮಣ್ಣಿನ ಮಗ, ಇದರಲ್ಲಿ ಶ್ರೀಗಂಧ ಬೆಳೆಯಲ್ಲಿನ ಅನುಭವ ಕುರಿತು ರಾಮಚಂದ್ರ ಪಾಟೀಲ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕೇಳಿ ಪಾಳಾದ ಶಾಂತಾಬಾಯಿ, ಅಣವೀರ್ ಹಂಗರಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಕೃಪಯಲಿಂದ ಹುಟ್ಟಿ ಬಂದನೋ ಈಶ್ವರಾಜರಾಗೆ, ಗವರ ಗ್ರಾಮದೊಳು ಜನಸೆ ಬಂದನೋ ತಾಲೂಕು ದೇವರಿಗೆ, ಗವರ ಗ್ರಾಮದೊಳು ಜನಸೆ ಬಂದನೋ ತಾಲೂಕು ದೇವರಿಗೆ. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಭಜನೆ ಪದ. ಭಜನೀಯ ಮಾಡಮ್ಮ ಶರಣರ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಶರಣರ ಭಜನೀಯ ಮಾಡಮ್ಮ ಕಾಳಕ ಮರೇಡಗೋಯಮ್ಮ ಭಜನೀಯ ಮಾಡಮ್ಮ ಶರಣರ ಭಜನೀಯ ಮಾಡಮ್ಮ ಭಜನೀಯ ಮಾಡಮ್ಮ ಶರಣರ ಭಜನೀಯ ಮಾಡಮ್ಮ ಕಾಳಕ ಮರೇಡಗೋಯೇಶ್ವರ ಜಗಜನಿಯಮ್ಮ ಇದುವರೆಗೆ ಪಾಳಾದ ಶಾಂತಾಬಾಯಿ ಅಣವೀರ್ ಹಂಗರಿಗೆ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದರೆ ಈಗ ಕೇಳಿ ನಿತ್ಯಮೇಘ ಸಂದೇಶ.